ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿಯ ನಮಸ್ಕಾರಗಳು ಹಾಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ಕೃಷಿರಂಗ ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಬೆಸ್ಕಾಂ ಮತ್ತು ಕರ್ನಾಟಕ ಸರ್ಕಾರ ಒಂದು ವಾರದ ಇವಿ ಅಭಿಯಾನವನ್ನ ಆಯೋಜಿಸಿದ್ದು, ಇದರ ಭಾಗವಾಗಿ 3 ದಿನಗಳ ಇವಿ ಎಕ್ಸ್ಪೋ ಜುಲೈ 1-3 ಅರಮನೆ ಮೈದಾನದಲ್ಲಿರುವ ಚಾಮರ ವಜ್ರ ಸಭಾಂಗಣದಲ್ಲಿ ನಡೆಯಲಿದೆ. 100 ಪ್ರದರ್ಶಕರು ಪಾಲ್ಗೊಳ್ಳಲಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಮಾನ್ಯ ಇಂಧನ ಸಚಿವರಾದ ಶ್ರೀ ಸುನೀಲ್ ಕುಮಾರ್ ಅವರು ಈ ಸಮಾರಂಭವನ್ನ ಉದ್ಘಾಟಿಸಲಿದ್ದಾರೆ. ಬನ್ನಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟೆಲ್ಲಾ ಸ್ಟಾಕ್ ಮೆಟ್ರೋ ಹೋಲ್ಸೇಲ್ ಇಂದ ಈಗ ತಾನೇ ತಂದೆ ಅಲ್ವಾ? ಮತ್ತೆ ಮೆಟ್ರೋ ಹೋಲ್ಸೇಲ್ ಹೋಗ್ತಿದ್ದೀನಿ. ಮತ್ತೇನಾ, ಯಾಕೆ? ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸ್ಟಾಕ್ ಸಿಗಲ್ಲ, ಸಿಗುತ್ತಾ ಹೇಳು. ಹೌದು ಹೌದು, ನಾನು ಬರ್ತೀನಿರು. ಈಗ ಪಡೆಯಿರಿ ಅಧಿಕ ಲಾಭ. ಮೆಟ್ರೋ ಹೋಲ್ಸೇಲ್ನ 19th ಆನಿವರ್ಸರಿ ತಂದಿದೆ ಅತಿ ಕಡಿಮೆ ಪ್ರೈಸ್ ಎಲ್ಲಾ ಹೊಸ ಸ್ಟಾಕ್ಸ್ಗಳ ಮೇಲೆ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಹತ್ತಿರದ ಮೆಟ್ರೋ ಹೋಲ್ಸೇಲ್ ಔಟ್ಲೆಟ್ಗೆ ಭೇಟಿ ನೀಡಿ ಮತ್ತು ಆಕರ್ಷಕ ಆಫರ್ಸ್ಗಳನ್ನ ಗೆಲ್ಲಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಮೆಟ್ರೋ ನೋಂದಾಯಿತ ವ್ಯಾಪಾರ ಗ್ರಾಹಕರಿಗೆ ಮಾತ್ರ. ಬಾಢ್ ಖತರನಾಕ್ ಹೋ ಸಕ್ತಿ ಹೈ. ಬಾಢ್ ಕೆ ಪಾನಿ ಮೇ ಪ್ರವೇಶ್ ನಾ ಕರೆ. ಯದಿ ಆಪ್ಕೋ ಕರ್ನಾ ಪಡೆ ತೋ ಉಪಯುಕ್ತ ಜೂತೆ ಪಹನ್ ಕೆ ಕರೆ. ಪಾನಿ ಕಿ ಗಹರಾಯಿ ಕೋ ಜಾಂಚ್ನೆ ಕೆ ಲಿಯೆ ಛಡಿ ಕಾ ಉಪಯೋಗ ಕರೆ. ಸೆವರೇಜ್ ಲೈನೋ, ಗಟರ್ ಔರ್ ನಾಲಿಯೋ ಸೆ ಬಚ್ ಕರ್ ಚಲೆ. ಗಿರೇ ಹುಯೇ ಬಿಜ್ಲಿ ಕೆ ಖಂಬೋ ಔರ್ ತಾರೋ ಸೆ ದೂರ್ ರಹೆ. ಕೀಟನಾಶಕ ಕಾ ಪ್ರಯೋಗ ಕರೆ. ಅಪ್ನೆ ಆಸ್ ಪಾಸ್ ಸಫಾಯಿ ರಖೆ ತಥಾ ಬಿಮಾರಿಯಾ ನಾ ಫೈಲ್ನೆ ದೆ. ತಾಜಾ ಪಕಾ ಹುವಾ ಭೋಜನ್ ಯಾ ಭುನೆ ಹುವೆ ಚನೆ, ಮೂಂಗಫಲಿ ಇತ್ಯಾದಿ ಖಾಯೆ. ಕೇವಲ ಉಬ್ಲಾ ಯಾ ಕ್ಲೋರಿನ್ ಯುಕ್ತ ಪಾನಿ ಪಿಯೆ. ಪಲಾಯನ್ ಸೆ ಪೂರ್ವ ಬಿಜ್ಲಿ ಔರ್ ಗ್ಯಾಸ್ ಕೆ ಕನೆಕ್ಷನ್ ಕೋ ಬಂದ್ ಕರ್ ದೆ. ಫರ್ನಿಚರ್ ಔರ್ ಅನ್ಯ ಸಾಮಾನ್ ಊಚೆ ಸ್ಥಾನ ಪರ್ ರಖ ದೆ. ನಾಲಿ ಔರ್ ಶೌಚಾಲಯ ಕಿ ನಿಕಾಸಿ ಮಾರ್ಗ ಕೋ ಬಂದ್ ಕರ್ ದೆ. ಅಪ್ನಿ ಆಪಾತ್ಕಾಲೀನ ಕಿಟ್ ಅಪ್ನೆ ಸಾಥ್ ಅವಶ್ಯ ಲೆ ಜಾಯೆ. ಯದಿ ಆಪ್ ಕಹೀ ಫಸೆ ಹುವೆ ಹೈ ತೋ ಹೆಲ್ಪ್ ಲೈನ್ ನಂಬರ್ ಪರ್ ಸಂಪರ್ಕ ಕರೆ. ತಯಾರಿ ಮೇ ಹಿ ಸಮಜ್ದಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಈಗ ಕೇಳಿ, ಹಿಪ್ಪು ನೇರಳೆ ಮರ ಕೃಷಿ ಕುರಿತು ಬೆಂಗಳೂರು ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ ಎಚ್ ತಿಮ್ಮಾರೆಡ್ಡಿಯವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ಡಾಕ್ಟರ್ ತಿಮ್ಮಾರೆಡ್ಡಿ. ನಮಸ್ಕಾರ ಜಗದೀಶ್ವರ. ಇತ್ತೀಚೆಗೆ ನಮ್ಮ ರೈತರು ಈ ಹಿಪ್ಪುನೇರಳೆ ಮರ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಹೌದು. ಇದರಿಂದ ಆಗುವಂಥ ಅನುಕೂಲಗಳನ್ನು ಅವರು ಕಂಡು ಇದನ್ನು ಅನುಸರಿಸೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೌದು. ಅದರ ಬಗ್ಗೆ ಅವರು ಮಾಹಿತಿಯನ್ನು ತಿಳ್ಕೊಂಡು ತಂತ್ರಜ್ಞಾನವನ್ನು ಸರಿಯಾಗಿ ಅಳವಡಿಸ್ಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಹೌದು. ಈ ಒಂದು ವಿಚಾರದ ಬಗ್ಗೆ ತಾವಿವತ್ತು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಹಿಪ್ಪುನೇರಳೆ ಮರ ಕೃಷಿ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ, ಮತ್ತು ಇದರ ಅವಶ್ಯಕತೆ ಏನಿದೆ ಅಂತೀರಿ? ನಮಸ್ಕಾರ ಜಗದೀಶ್ವರ. ಇದು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು, ಭಾಳಷ್ಟು ರೈತರು ಹಿಪ್ಪುನೇರಳೆಯನ್ನು ಮರಕೃಷಿಯ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಇದು ಮುಖ್ಯವಾದ ಕಾರಣ ನೀರಿನ ಅವಲಭ್ಯತೆ, ನೀರಿನ ಕಡಿಮೆ ದೊರೀತಾ ಇದೆ. 1500-2000 ಅಡಿ ಬೋರ್ ಕೊರೆದ್ರೂ ನೀರು ಲಭ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಹಿಪ್ಪುನೇರಳೆಯನ್ನು ಮಾಡಲೇಬೇಕಾದ ಅನಿವಾರ್ಯ ಪದ್ಧತಿ ಸನ್ನಿವೇಶದಲ್ಲಿ ಈ ಒಂದು ಹಿಪ್ಪುನೇರಳೆಯನ್ನು ಮರ ಕೃಷಿ ರೀತಿ ಬೆಳೆಸ್ಕೊಂಡು ಕಡಿಮೆ ನೀರಿನಲ್ಲಿ ಬೆಳೆಯೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಇದರಿಂದ ಸಾಕಷ್ಟು ಅನುಕೂಲಗಳಿವೆ. ಯಾಕೆಂದರೆ ಮೂಲತಃ ಹಿಪ್ಪುನೇರಳೆ ಮರವಾಗಿ ಬೆಳೆಯುವಂಥ ಸಸ್ಯನೇ, ಅದೇನು ಗಿಡ ಅಲ್ಲ, ಮರದವಾಗಿ ಬೆಳೆಯುವಂಥ ಸಸ್ಯ. ಅದನ್ನು ನಾವು ನಮ್ಮ ಒಂದು ತೀವ್ರ ಥರ ಬೇಸಾಯ ಪದ್ಧತಿಗೆ ಅನುಕೂಲಕ್ಕೋಸ್ಕರ ಪದೇ ಪದೇ ಕಟಾವು ಮಾಡಿ ನಾವು ಹೆಚ್ಚಿನ ಇಳುವರಿ ಪಡೆಯಲು ನಾವು ಈ ಒಂದು ಮರ ಕೃಷಿಯಿಂದ ನಾವು ಭೂಮಟ್ಟಕ್ಕೆ ಕಟಾವು ಮಾಡಿಕೊಂಡು ಆ ಪದ್ಧತಿನ ಬೆಳೆಸ್ತಾ ಇದ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಲಿ ಕಾರ್ಮಿಕರ ದೊರೆಯೋದು ಕಷ್ಟ ಆಗಿದೆ, ನೀರು ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಮರ ಕೃಷಿ ಪದ್ಧತಿ ಮಾಡಿಕೊಂಡ್ರೆ ಕಡಿಮೆ ನೀರಿನಲ್ಲಿ ಕಡಿಮೆ ಕೂಲು ಆಳು ನಲ್ಲೇ ನಾವು ಬೇಸಾಯ ಮಾಡಿ ಒಂದು ಲಾಭ ಪಡೆಯಬಹುದು, ಬೇಸಾಯ ಮಾಡಬಹುದು ಅನ್ನೋ ಒಂದು ಸಂದರ್ಭ ಬಂದಿರೋದ್ರಿಂದ ರೈತರು ಇವತ್ತು ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಹಿಪ್ನೇರಳೆಯನ್ನು ಮರ ಕೃಷಿ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮುಖ್ಯ ಅನುಕೂಲಗಳು ಇದಾವೆ. ಹೌದು, ಅನುಕೂಲಗಳು ಬಹಳ ಮುಖ್ಯ. ಏನೇನು ಅನುಕೂಲಗಳು ಆಗ್ತವೆ? ಈಗ ನಾವು ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಕೆ ಮಾಡಿದ್ರೆ ಇದನ್ನು ನಾವು ಗಿಡದಿಂದ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ ಅಂತರ ಹೆಚ್ಚಿರುತ್ತೆ. ಹೆಚ್ಚಿನ ಅಂತರ ಇರೋದ್ರಿಂದ ಮತ್ತೆ ಗಿಡನ ನಾವು ಒಂದು ಗುಂಡಿ ತೋಡಿ 2 ಅಡಿ ಇಲ್ಲ 3 ಅಡಿ ಗುಂಡಿ ತೋಡಿ ಆ ಗುಂಡಿನಲ್ಲಿ ನಾಟಿ ಮಾಡೋದ್ರಿಂದ ಗಿಡದ ಒಂದು ಬೇರುಗಳು ಭೂಮಿಯ ತುಂಬ ಆಳದವರೆಗೂ ಹೋಗಿ ಅಲ್ಲಿಂದ ನೀರು ಮತ್ತು ಪೋಷಕಾಂಶಗಳನ್ನ ಹೀರ್ಕೊಂಡು ಬಹಳಷ್ಟು ದಿನ ಒಂದು ಸುಸ್ಥಿರವಾಗಿ ಇಳುವರಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಒಂದು. ಇನ್ನು ಎರಡನೇದು ಅಂತರ, ಗಿಡಗಳ ನಡುವೆ ಅಂತರ ಜಾಸ್ತಿ ಇರೋದ್ರಿಂದ ಒಂದು ಅಂತರ ಬೇಸಾಯ ಮಾಡೋಕ್ಕೆ ನಾವು ಯಾಂತ್ರೀಕರಣ ಟ್ರ್ಯಾಕ್ಟರ್ ಆಗಲಿ ಪವರ್ ಟಿಲ್ಲರ್ ಆಗಲಿ ಇನ್ನು ಯಾವುದು ಅವ್ರ ಹತ್ರ ಯಾವೇನು ಯಂತ್ರ ಅವಲಭ್ಯ ಅದನ್ನು ಉಪಯೋಗಿಸ್ಕೊಂಡು ಅವರು ಒಂದು ಅಂತರ ಬೇಸಾಯ ಮಾಡ್ಬೋದು. ಇದರಿಂದ ನಾವು ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ ಮತ್ತೆ ಒಂದು ಸಕಾಲದಲ್ಲಿ ಅಂತರ ಬೇಸಾಯ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಅದು ಬಹಳ ಮುಖ್ಯ, ಯಾಕೆಂದ್ರೆ ಇದು ಕಟಾವಾದ ಒಂದು 2 ವಾರದಲ್ಲಿ ಅಂತರ ಬೇಸಾಯ ಮಾಡಿ ಗೊಬ್ಬರ ಕೊಟ್ಟರೇನೆ ಮತ್ತೆ ಚಿಗುರುಡಿಯೋದು ಬೇಗ ಸೊಪ್ಪು ಬರೋದು. ನಾವು ಅಂತರ ಬೇಸಾಯ ಮಾಡೋಕ್ಕೆ ತುಂಬಾ ಕಾಲ ತಗೊಂಡ್ರೆ ಇದೆಲ್ಲ ಮತ್ತೆ ಸೊಪ್ಪು ಬರೋದು ಗುಣಮಟ್ಟ ಎಲ್ಲ ಪರಿಣಾಮ ಬೀಳುತ್ತೆ. ಸೊ ಜೊತೆಗೆ ನಾವು ಆಗ್ಲೇ ಹೇಳಿದ ಅಂತರ ಇದರಲ್ಲಿ ಗಿಡಗಳ ನಡುವೆ ಸಾಲುಗಳ ನಡುವೆ ಅಂತರ ಹೆಚ್ಚಿರೋದ್ರಿಂದ ನಾವು ಬಹಳಷ್ಟು ಅಂತರ ಬೆಳೆಗಳು ಬೆಳ್ಕೋಬಹುದು ಇದರಲ್ಲಿ. ಈಗ ಎಲ್ಲರ ನಮ್ಗೆ ಗೊತ್ತೇ ಇದೆ, ನೀರಿನ ಕಡಿಮೆ ಲಭ್ಯ ಇದೆ ನಮ್ಮಲ್ಲಿ, ಮತ್ತೆ ಭೂಮಿಯ ಒಂದು ಹಿಡುವಳಿ ಪ್ರಮಾಣ ಸರಾಸರಿ ಪ್ರಮಾಣನೂ ರೈತರಲ್ಲಿ ಕಡಿಮೆ ಆಗ್ತಾ ಇದೆ, ಯಾಕೆಂದ್ರೆ ಒಂದು ಭೂಮಿ ತುಂಡಾಗ್ತಾ ಇರೋದ್ರಿಂದ. ಸೊ ಇರುವ ಕಡಿಮೆ ಜಾಗದಲ್ಲೇನೆ ಹಿಪ್ನೀರಣ್ಣನು ಬೆಳಿಬಹುದು, ಬೇರೆ ಶೇಂಗಾನು ಬೆಳಿಬಹುದು, ರಾಗಿನೂ ಬೆಳಿಬಹುದು, ಅವರೇನೂ ಬೆಳಿಬಹುದು, ಇವೆಲ್ಲ ಬೆಳೆಯೋದಕ್ಕೂ ಅನುಕೂಲ ಇದೆ. ಸೊ ಅಂತರ ಬೆಳೆಗಳು ಪಡೆಯೋದ್ರಿಂದ ನಾವೊಂದು ಹೆಚ್ಚಿನ ಆದಾಯ ಪಡೆಯೋದಕ್ಕೆ ಅನುಕೂಲ ಇದೆ. ಮತ್ತೆ ಮೊದಲೇ ನಾವು ಆಗ್ಲೇ ಹೇಳಿದ್ವಿ ನೀರು, ಈಗ ಬೇರೆ ಈ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಹೋಲಿಸಿದ್ರೆ ಈಗ 10-10 ಅಂತರದಲ್ಲಿ ಹಾಕಿದ್ರೆ ಗಿಡಕ್ಕೆ 1 ಎಕರೆಗೆ 436 ಗಿಡ ಬರುತ್ತೆ. ಅದೇ ಒಂದು 3-3 ಅಂತರದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ 4840 ಗಿಡ ಬರುತ್ತೆ. ಅಂದ್ರೆ 10-10 ಅಂದ್ರೆ 10 ಅಡಿ 10 ಅಡಿ 10 ಅಡಿ 10 ಅಡಿ ಸಾಲಲ್ಲಿ. ಅವಾಗ ಏನಾಗುತ್ತೆ, ಇಲ್ಲಿ ನಾವು ದಿನಕ್ಕೆ 4 ಲೀಟರ್ ಕೊಟ್ಟರು ಅದು ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿದ್ರೆ ನೀರಿನ ಅವಶ್ಯಕತೆ ನಾವು ಒಂದು ಲೆಕ್ಕಾಚಾರ ಹಾಕಿದ್ರೆ ಈಗ 10-10 ಅಡಿ ಪದ ಅಂತರದಲ್ಲಿ ಬೇಸಾಯ ಮಾಡುವ ಬೇಕಾಗಿರುವ ನೀರನ್ನ ಒಂದು ಟ್ರೆಡಿಷನಲ್ ಸಾಂಪ್ರದಾಯಿಕ ತೋಟಕ್ಕೆ ಹೋಲಿಸಿದ್ರೆ ಒಂದು 5 ಎಕರೆ ಪ್ರಮಾಣ 5 ಎಕರೆಯಲ್ಲಿ ನಾವು ಹಿಪ್ನೇರಳೆ ಮರ ಕೃಷಿ ಮಾಡ್ಬೋದು. ಅಷ್ಟು ಕಡಿಮೆ ನೀರಿನಲ್ಲಿ ನಾವು ಮಾಡ್ಬೋದು. ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಒಂದು ಮುಖ್ಯವಾದ ಪದ್ಧತಿ, ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳು ಹೆಚ್ಚಿಗೆ ಭೂಮಿ ಎಲ್ಲ ಇದಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದು ಒಂದು ನಾವು ಈಗ ಗುಂಡಿ ಪದ್ಧತಿಯಲ್ಲಿ ಮಾಡೋದ್ರಿಂದ ನಾವು ಒಂದು ಸಾವಯವ ವಸ್ತುಗಳನ್ನ ಗುಂಡಿ ಬಳಸ್ಕೊಳ್ಳೋದಕ್ಕೆ ಬಹಳ ಅವಕಾಶ ಇದೆ. ಇದೆಲ್ಲ ಮುಖ್ಯವಾದ ಅನುಕೂಲಗಳು, ಇನ್ನು ಸಾಕಷ್ಟು ಇದೆ. ಬಹಳ ಪ್ರಮುಖವಾದ ನಾವು ಅನುಕೂಲಗಳು ಮರ ಕೃಷಿಯಿಂದ ಇದೆ. ಇನ್ನು ಈ ಮರ ಕೃಷಿ ಪದ್ಧತಿಯನ್ನ ಮಾಡ್ಕೊಳ್ಳುವಂತ ರೈತರು ಯಾವ ಹಿಪ್ನೇರಳೆ ತಳಿಯನ್ನ ಹಾಕೊಂಡ್ರೆ ಒಳ್ಳೇದು ಅಂತೇಳಿ? ಸಾಮಾನ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಕಡೆನೂ V1 ತಳಿನೇ ಬಳಸ್ಕೊಳ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಚೆನ್ನಾಗೂ ಬರ್ತಾ ಇದೆ. ಮತ್ತೆ ಇನ್ನು ಕೆಲವು ಕಡೆ S13 ಹಾಕಿದ್ದಾರೆ, ಕೆಂಪು ಮಣ್ಣು ಮತ್ತೆ ಸ್ವಲ್ಪ ಮಳೆ ಆಶ್ರಿತ ಪ್ರದೇಶದಲ್ಲಿ S13 ಹಾಕೊಳ್ತಾ ಇದ್ದಾರೆ. ಆದರೆ ಈ V1 ತಳಿಗೆ ಹೋಲಿಕೆ ಮಾಡಿದ್ರೆ S13 ಇಳುವರಿ ಕಡಿಮೆ ಇರುತ್ತೆ. ಆದರೆ ಸ್ವಲ್ಪ ನೀರು ಕಡಿಮೆ ಆದ್ರೂ ಅದು ಒಂದು ತಟ್ಕೊಂಡು ಇಳುವರಿ ಕೊಡುವಂತ ಒಂದು ಸಾಮರ್ಥ್ಯ ಆ ತಳಿಗೆ S13 ಅಂತ ಹೇಳ್ತೀವಿ. ಮತ್ತೆ ತಲಘಟ್ಟಪುರದಿಂದ ವಿಶಾಲ ಅಂತ ಬಿಡುಗಡೆ ಮಾಡಿದ್ದಾರೆ, ಅದನ್ನು ಕೆಲವಷ್ಟು ರೈತರು ಹಾಕಿದ್ದಾರೆ. ಅದಿನ್ನ ಜಾಸ್ತಿ ಜನ ಹಾಕಿಲ್ಲ, ಅದನ್ನ ಸೂಕ್ತತೆ ಬಗ್ಗೆ ಇನ್ನ ರೈತರು ನಡೀತಾ ಇದೆ ನಮ್ಮಲ್ಲೇ ರಾಜ್ಯ ಸಂಶೋಧನಾ ಸಂಸ್ಥೆಲೇ ನಾವು ತಳಿನ ಹಾಕಿದೀವಿ, ವಿಶಾಲನ ನಡೀತಾ ಇದೆ, ಸೂಕ್ತ ಚೆನ್ನಾಗಿ ಅನಿಸ್ತಾ ಇದೆ. ಕಾರಣಕ್ಕೆ 1-2 ವರ್ಷ ಆದ್ಮೇಲೆ ಅದರ ಒಂದು ರಿಸಲ್ಟ್ಸ್ ಮೇಲೆ ನಾವು ಅದು ಸೂಕ್ತತೆ ಬಗ್ಗೆ ನಿರ್ಧಾರ ಮಾಡಿ. ಅಂದ್ರೆ ಅಂತರ ಎಷ್ಟು ಕೊಟ್ರೆ ಒಳ್ಳೇದು ಅಂತಾರೆ, ಸಸಿಯಿಂದ ಸಸಿಗೆ ಸಾಲಿನಿಂದ ಸಾಲಿಗೆ? ಇದು ಸ್ವಲ್ಪ ಬಹುತೇಕ ರೈತರು ಸಾಲಿಂದ ಸಾಲಿಗೆ 10, ಗಿಡದಿಂದ ಗಿಡಕ್ಕೆ 10 ಕೊಟ್ಟಿದ್ದಾರೆ. ಇನ್ನು ಕೆಲವರು 8 ಅಡಿ ಸಾಲಿಂದ ಸಾಲಿಗೆ 8, ಗಿಡದಿಂದ 8 ಕೊಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಮುಖ್ಯ, ಬಹುಶಃ 8 ಅಡಿ ಸಾಲಿಂದ ಸಾಲಿಗೆ ಗಿಡದಿಂದ 8 ಅಡಿ ಆದ್ರೆ ಸೂಕ್ತ ಅನ್ಸುತ್ತೆ. ಯಾಕೆಂದ್ರೆ ದೊಡ್ಡ ಟ್ರ್ಯಾಕ್ಟರ್ ಆಗುತ್ತೆ, ಮಿನಿ ಟ್ರ್ಯಾಕ್ಟರ್ ಆಗುತ್ತೆ, 1 ಎಕರೆಗೆ 680 ಗಿಡನೂ ಬರುತ್ತೆ. ಆದ್ರೆ ಈ ಆ ಒಂದು ಅಂತರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡಿದ್ರೆ, ಸೊ ಅದರಿಂದ ನಾವು ಒಂದ್ ಸ್ವಲ್ಪ ಇಳುವರಿ 10-10 8-8 ರೆಂಬೆಗಳನ್ನ ನಿರ್ವಹಣೆ ಒಂದು ಇದು ಚೆನ್ನಾಗಿ ಮಾಡ್ಕೋಬಹುದು. ಹಾಗಾಗಿ 8-8 ಸ್ವಲ್ಪ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಗಿಡಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದ್ರೆ ಗುಂಡಿ ಎಷ್ಟು ಉದ್ದ ಆಗಲ ಆಳ ತಕ್ಕೋಬೇಕಾಗತ್ತೆ? ನಾವು ಶಿಫಾರಸ್ ಮಾಡೋದು, ಯಾಕಂದ್ರೆ ಕಡಿಮೆ ಗಿಡ ಇರೋದ್ರಿಂದ ಇಲ್ಲಿ ಒಂದು ಪ್ರತಿಯೊಂದು ಗಿಡನೂ ಮುಖ್ಯ ನಮಗೆ. ಹೌದೌದು. ಹಾಗಾಗಿ ಪ್ರತಿಯೊಂದು ಗಿಡಗೂ ನಾವು ಒಂದು ಗುಂಡಿ ತೊಡ್ಬೇಕಂತಂದ್ರೆ ಕನಿಷ್ಠ ಒಂದು 3 ಅಡಿ ಆಗಲ, 3 ಅಡಿ ಉದ್ದ, 3 ಅಡಿ ಆಳ ಗುಂಡಿ ಹೊಡ್ಕೊಳ್ಳೋದು ಉತ್ತಮ. ಕೆಲವು ರೈತರು 2 ಅಡಿನೂ ಮಾಡ್ತಾ ಇದಾರೆ, 3 ಅಡಿ ಸೂಕ್ತ. ಆ ಮಟ್ಟದಲ್ಲಿ ಗುಂಡಿ ತೊಡ್ಕೋಬೇಕು. ಆ ಗುಂಡಿ ತೊಡ್ಕೊಂಡು ಅದಕ್ಕೆ ಸಾಮಾನ್ಯವಾಗಿ ಮುಂಗಾರಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡ್ರೆ ಒಳ್ಳೇದು. ಈ ತೋಟ ಸ್ಥಾಪನೆ ಕಾರ್ಯಕ್ರಮ ಮುಂಗಾರಲ್ಲಿ ಪ್ರಾರಂಭದಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ಅಂದ್ರೆ ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ತುಂಬಬೇಕಾಗುತ್ತೆ. ಹೌದು ಹೌದು. ಈಗ ಮಳೆ ಬಂದ್ಮೇಲೆ ಈಗೆಲ್ಲ ಸ್ವಲ್ಪ ತೋಟಗಳ ಪಕ್ಕ ಹಸಿರೆಲ್ಲ ಗೊಬ್ಬರ ಅವು ಸಿಗುತ್ತೆ, ಅವನ್ನು ಕಟಾವ್ ಮಾಡ್ಕೊಂಡು ಹಂಗೆ ಸೊಪ್ಪು ಇರ್ಬೋದು, ಗೊಬ್ಬರದ ಗಿಡ ಇರ್ಬೋದು, ಎಕ್ಕೆ ಇರ್ಬೋದು, ಬೇರೆ ಈ ತರ ಎಲ್ಲ ಸೊಪ್ಪು ಸಿಗುತ್ತೆ. ಒಂದ್ 2 ಮಳೆ ಬಂತು ಅಂದ್ರೆ ನಮ್ಮ ತೋಟಗಳ ಹತ್ರ ಸ್ವಲ್ಪ ಸಿಕ್ಕೇ ಸಿಗುತ್ತೆ. ಅದು ಮತ್ತೆ ಕೊಟ್ಟಿಗೆ ಗೊಬ್ಬರ, ಒಂದು ಗುಂಡಿಗೆ 1-2 ಮಂಕರಿ ಕೊಟ್ಟಿಗೆ ಗೊಬ್ಬರ, ಇವನ್ನೆಲ್ಲ ಮಿಶ್ರಣ ಮಾಡಿ ಗುಂಡಿಗೆ ತುಂಬಿಟ್ಟು ಒಂದ್ ತಿಂಗಳ ಕಾಲ ಬಿಟ್ಬಿಟ್ರೆ ಅದು ಚೆನ್ನಾಗಿ ಕಳೆಯುತ್ತೆ. ಕಳ್ತಾ ಆದ್ಮೇಲೆ ಅದ್ರಲ್ಲಿ ನಾವು ಗಿಡ ನಾಟಿ ಮಾಡಬಹುದು. ಇದು ಸೂಕ್ತ, ಒಂದು ಗಿಡ ಸ್ಥಾಪನೆಗೆ ತುಂಬಾ ಚೆನ್ನಾಗಾಗುತ್ತೆ. ಇನ್ನ ಎಷ್ಟು ವಯಸ್ಸಿನ ಸಸಿಗಳನ್ನು ನಾಟಿ ಮಾಡ್ಕೋಬೇಕಾಗುತ್ತೆ? ಕನಿಷ್ಠ ಒಂದು 8 ತಿಂಗಳಾದ್ರೆ ಒಳ್ಳೇದು. 8 ತಿಂಗಳಾದ್ರೆ ಸಸಿ ಒಂದು 1-1.5 ಇಂಚು ವ್ಯಾಸ ದಪ್ಪ ಆಗಿರುತ್ತೆ, ಅವಾಗ ಗಿಡ ಚೆನ್ನಾಗಿ ನಾಟ್ಕೊಳ್ಳುತ್ತೆ. ಇದ್ರ ಜೊತೆಗೆ ನಾವು ಈ ಒಂದು ಮಡಿಗಳಿಂದ ಹಾಕಿರೋ ಸಸಿಗಳಿಗಿಂತ ಈ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಬೆಳೆದಿರೋ ಸಸಿಗಳು ಹಾಕಿದ್ರೆ ತೋಟ ಸ್ಥಾಪನೆ ಉತ್ತಮವಾಗುತ್ತೆ. ಅಂದ್ರೆ ಬೇರುಗಳು ಚೆನ್ನಾಗಿ ಬೆಳೆದಿರುತ್ತೆ, ಬೇರ್ ಚೆನ್ನಾಗಿ ಬೆಳೆದಿರುತ್ತೆ, ಮತ್ತೆ ಕಾಂಡನೂ ದಷ್ಟಪುಷ್ಟವಾಗಿರುತ್ತೆ. ಯಾಕೆಂದ್ರೆ ಮರಪ್ರೇಷಾಯದಲ್ಲಿ ಕಾಂಡ ಎಷ್ಟು ಬಲಿಷ್ಠವಾಗಿರುತ್ತೋ ಅಷ್ಟೇ ಉತ್ತಮವಾಗಿ ನಾವು ಸೊಪ್ಪು ಬರುತ್ತೆ. ಮರಗಳು ಬಾಳಿಕೆ ಬರ್ತವೆ, ಬಹಳ ವರ್ಷಗಳವರೆಗೆ. ಅದು ಒಂಥರ ಮನೆಗೆ ಪಿಲ್ಲರ್ಸ್ ಇದ್ದಂಗೆ, ಸ್ಟಂಪ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ತೋಟ ಸ್ಥಾಪನೆ ಆಗುತ್ತೆ. ಸಸಿ ನಾಟಿ ಮಾಡುವಾಗ ಏನಾದರೂ ಎಚ್ಚರಿಕೆ ವಹಿಸಬೇಕಾಗುತ್ತೆ? ಹೌದು, ಸಸಿ ನಾಟಿ ಮಾಡುವಾಗ ಈಗ ನಾವು ಹೇಳಿದಲ್ಲ, ಆಗ್ಲೇ ಹೇಳಿದೆ, ಪ್ರತಿ ಒಂದು ಗಿಡನೂ ಮುಖ್ಯ. ಈ ಗಿಡಗಳು ಯಾವುದೇ ಕಾರಣಕ್ಕೂ ರೋಗಗಳು ಮತ್ತು ಕೀಟಗಳಿಗೆ ತುತ್ತಾಗದಂಗೆ ನಾವು ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ಸಾಮಾನ್ಯವಾಗಿ ನಾವು ಇದನ್ನ ಶಿಫಾರಸ್ ಮಾಡೋದು, ಪ್ರತಿ ಒಂದು ಗುಂಡಿಗೆ 1/2 ಕೆಜಿ ಬೇವಿನ ಹಿಂಡಿ ಕೊಡಿ ಅಂತ ಹೇಳ್ತೀವಿ. ಬೇವಿನ ಹಿಂಡಿ ಏನು ಇನ್ನೊಂದು ಅಂದ್ರೆ, ಇದಕ್ಕೆ ಇದು ಒಂದು ಟ್ರೈಕೋಡರ್ಮಾ ಅನ್ನ ಸಿಗುತ್ತೆ ನಮ್ಮ ಸಂಸ್ಥೆಯಲ್ಲಿ, ಸಿರಿ ಬಯೋಗಾರ್ಡ್ ಅನ್ನೋ ಒಂದು ಇದರಿಂದ ಸಿಗುತ್ತೆ. ಅದನ್ನು ತಗೊಂಡು ಇದೊಂದು ಒಂದು ಏನು ಶಿಫಾರಸ್ ಮಾಡಿದಿರೋ ಕೊಟ್ಟಿಗೆ ಗೊಬ್ಬರದಲ್ಲಿ ಒಂದು ಗಾಡಿಯಷ್ಟು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಪ್ರತಿಯೊಂದು ಗಿಡಕ್ಕೂ ಕೊಟ್ಟಿಗೆ ಗೊಬ್ಬರ, ಇಲ್ಲ ಒಂದು ಶಿಫಾರಸ್ ಮಾಡೋ 1/2 ಕೆಜಿ ಬೇವಿನ ಹಿಂಡಿ ಅಂದ್ರೆ ಒಂದು 430 ಗಿಡ ಬಂತು ಅಂದ್ರೆ ಒಂದು 200-220 ಕೆಜಿ ಬೇವಿನ ಹಿಂಡಿ ಬೇಕಾಗುತ್ತೆ. ಇದನ್ನ ಅದ್ರ ಜೊತೆ ಮಿಶ್ರಣ ಮಾಡಿ ಪ್ರತಿಯೊಂದು ಗಿಡಕ್ಕೂ ಕೊಟ್ಟರೆ ಖಂಡಿತವಾಗೂ ಅದರಿಂದ ಈ ಗಿಡಗಳಿಗೆ ಯಾವುದೇ ರೋಗ, ಅದು ಮುಖ್ಯವಾಗಿ ಬೇರು ಕಪ್ಪು ಕೊಳೆ ರೋಗ ಇವಕ್ಕೆಲ್ಲ ತುತ್ತಾಗೋದನ್ನ ಅವಾಯ್ಡ್ ತಡಿಬಹುದು ಅನ್ನೋ ಒಂದು ಉದ್ದೇಶ. ಇನ್ನು ಪೋಷಕಾಂಶಗಳ ನಿರ್ವಹಣೆಯನ್ನ ಕಾಲದಿಂದ ಕಾಲಕ್ಕೆ ಹೇಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಾವು? ಪೋಷಕಾಂಶಗಳು ಇದು ಬಹಳ ಮುಖ್ಯ. ಈಗ ಏನಾಗಿದೆ ರೈತರಲ್ಲಿ, ನಾವು ಹಿಪ್ಪನಹಳ್ಳಿ ಮರಕೃಷಿನಲ್ಲಿ ಪೋಷಕಾಂಶಗಳು ಏನು ಜಾಸ್ತಿ ಒದಗಿಸಿದ್ರು ಇಳುವರಿ ಬರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಅದು ತಪ್ಪು. ಯಾಕೆಂದ್ರೆ ಯಾವುದೇ ಒಂದು ಗಿಡ ಬೆಳಿಬೇಕಾದ್ರೆ ಅದು ಪೋಷಕಾಂಶಗಳು ಬೇಕು. ನಾವು ಗುಂಡಿ ಪದ್ಧತಿಯಲ್ಲಿ ಹಾಕಿರ್ತೀವಿ, ನಿಜ, 1 ವರ್ಷ 1.5 ವರ್ಷ 2 ವರ್ಷ ಅದರಲ್ಲಿರುವ ಪೋಷಕಾಂಶಗಳಿಂದ ನಾವು ಅದು ನೀವೇನು ತಿಪ್ಪೆ ಗೊಬ್ಬರ ಕೊಟ್ಟಿರ್ತೀವಿ, ಸ್ವಲ್ಪ ಹಸಿರೆಲ್ಲ ಗೊಬ್ಬರ ಕೊಟ್ಟಿರ್ತೀರಿ, ಮತ್ತೆ ಮೂಲತವಾಗಿ ಮಣ್ಣಲ್ಲಿ ಏನು ಅದು ಪೋಷಕಾಂಶ, ಅದರಿಂದ 1.5 ವರ್ಷ 2 ವರ್ಷ ಸುಸ್ಥಿರವಾಗಿ ಇಳುವರಿ ಪಡಿಬಹುದು. ತದನಂತರ ಎಳೆ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಯಾವುದೇ ಮೂಲ ಏನಂದ್ರೆ, ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಭೂಮಿಯಿಂದ ತಗೊಳ್ತೀವೋ ತಿರುಗಿ ಅಷ್ಟೇ ಪ್ರಮಾಣದಲ್ಲಿ ಒದಗಿಸಿದ್ರೆ ಮಾತ್ರ ನಾವು ಸುಸ್ಥಿರವಾಗಿ ಗುಣಮಟ್ಟದ ಸೊಪ್ಪು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಈಗ ಶಿಫಾರಸ್ ಮಾಡಿರೋದು ಏನಪ್ಪಾ ಅಂದ್ರೆ, 1 ಎಕರೆ ಹಿಪ್ಪನಹಳ್ಳಿ ಮರಕೃಷಿ ತೋಟಕ್ಕೆ 10 ಟನ್ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಸೊ ಅದನ್ನು ಮುಂಗಾರಿನಲ್ಲಿ 5 ಟನ್ ಕೊಡಿ, ಹಿಂಗಾರಿನಲ್ಲಿ 5 ಟನ್ ಕೊಡಿ, ಅಂದ್ರೆ ಪ್ರತಿ ಗುಂಡಿಗೆ 1-2 ಮಂಕರಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ. ಮತ್ತೆ ಈ ಹಸಿರೆಲೆ ಗೊಬ್ಬರ, ಇದು ಖಂಡಿತವಾಗೂ ಕಡ್ಡಾಯವಾಗ ನಾವು ಇದನ್ನ ಅಳವಡಿಸ್ಕೊಳ್ಲೇಬೇಕು, ಕೊಡ್ಲೇಬೇಕು ಮರಕೃಷಿ ಪದ್ಧತಿನಲ್ಲಿ. ಕನಿಷ್ಠವಾಗಿ ಅದನ್ನು 1 ಎಕರೆಗೆ 10-12-15 ಟನ್ ಪ್ರಮಾಣದಲ್ಲಿ ಕೊಟ್ಟರು ಉಪಯೋಗ ಬಹಳ ಒಳ್ಳೇದು. ಸೊ ಅದನ್ನು 1-12 ಕೆಜಿ ಒಂದೊಂದು ಗುಂಡಿಗೆ. ಸೊ ಪ್ರತಿ ಸಾರಿ 1-12 ಕೆಜಿ ಹಸಿರೆಲೆ ಗೊಬ್ಬರ, ಒಂದು 10-12 ಕೆಜಿ ಒಂದೆರಡು ಮಂಕರಿಯಷ್ಟು ಕೊಟ್ಟಿಗೆ ಗೊಬ್ಬರ, ಇವನ್ನೆಲ್ಲಾನು ಮಿಶ್ರಣ ಮಾಡಿ ಮುಂಗಾರಿನಲ್ಲಿ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಕೊಟ್ಟರೆ ಖಂಡಿತವಾಗೂ ನಾವು ಒಳ್ಳೆ ಗುಣಮಟ್ಟದ ತೋಟದಲ್ಲಿ ಫಲವತ್ತತೆ ನಾವು ಕಾಪಾಡ್ಕೊಳಕಾಗುತ್ತೆ, ಗುಣಮಟ್ಟದ ಸೊಪ್ಪು ಪಡೆಯೋಕ್ಕಾಗುತ್ತೆ. ಈ ಇದಲ್ಲದೆ ಇನ್ನ ಈ ನಾವು ಆಗ್ಲೇ ಹೇಳಿದ ಅಂತರ್ ಬೇಸಾಯಗಳು ಮಾಡೋದ್ರಿಂದ ಬೇರೆ ಬೆಳೆ ಬೆಳಿಬಹುದು, ಅದರಿಂದ ಸ್ವಲ್ಪ ತ್ಯಾಜ್ಯಗಳು ಸಿಗುತ್ತೆ, ಕಂಡ ಸಿಗುತ್ತೆ, ತ್ಯಾಜ್ಯದ ಇರುತ್ತೆ. ಇನ್ನು ಕೆಲವರು ನಮ್ಗೆ ಅಂತರ್ ಬೇಸಾಯ ಬೇಡ, ನಾವು ಭೂಮಿ ಫಲವತ್ತತೆ ನಮ್ಮ ಮುಖ್ಯ, ರೇಷ್ಮೆನೆ ಚೆನ್ನಾಗಿ ಬೆಳೆಯೋಣ ಅನ್ನೋ ಒಂದು ರೈತರು ಇದಾರೆ. ಅಂತವ್ರು ಏನ್ ಮಾಡೋದು, ಮುಂಗಾರಲ್ಲಿ ಒಂದ್ಸರಿ ಎರಡ್ ಸರಿ ಕಡ್ಡಾಯವಾಗಿ ಹಸಿರೆಲೆ ಗೊಬ್ಬರ ಬೆಳ್ಕೋಬೇಕು, ಯಾಕಂದ್ರೆ ಅಂತರ ಜಾಸ್ತಿ ಇರೋದ್ರಿಂದ ಕಳೆ ಬಂದೇ ಬರುತ್ತೆ. ಮುಂಗಾರಲ್ಲಿ ಒಂದ್ ಮಳೆ ಬಿತ್ತು ಅಂದ್ರೆ ಕಳೆ ಎದ್ದೊಳ್ಳುತ್ತೆ. ಅದ್ರ ಅಂತರ ಬೇಸಾಯ ಮಾಡ್ಕೊಳ್ಳೋದೇ ಜಾಣ್ತನ ಅಂತರ ಬೇಸಾಯ. ಇದು ಅಂತರ ಹಸಿರೆಲೆ ಗೊಬ್ಬರ ಬೆಳ್ಕೊಬಿಟ್ರೆ ಈಗ ಸೆಣಬು ಇರ್ಬೋದು, ಡಯಾಂಚ್ ಇರ್ಬೋದು, ಅವ್ಯಾವ್ದು ಸಿಗ್ಲಿದ್ರೆ ನಮ್ಮಲ್ಲಿ ಸ್ಥಳೀಯವಾಗಿ ರೈತರ ಹತ್ರ ಅಲಸಂದೆ ಸಿಕ್ಕೇ ಸಿಗುತ್ತೆ. ಅದನ್ನ ಬೆಳೆಸಿ ಖಂಡಿತವಾಗಿ ಒಂದು ಎಕರೆಗೆ 5-6 ಕನಿಷ್ಠ ಅಂದ್ರೆ ಅಷ್ಟು ಪ್ರಮಾಣ ಹಸಿರು ತನ್ನಷ್ಟು ಸಿಗುತ್ತೆ, ಇಳುವರಿ ಸಿಗುತ್ತೆ ನಮ್ಗೆ. ಅಂದ್ರೆ ಹೂ ಬಿಡೋ ಸಮಯದಲ್ಲಿ ನಾವು ಅದನ್ನ ಕಟಾವು ಮಾಡ್ಬೇಕು, ಕಟಾವು ಮಾಡ್ಬೇಕು. ಇಲ್ಲ ಈಗ ಏನು ಯಂತ್ರ ಇದೆ, ಟ್ರ್ಯಾಕ್ಟರ್ಗಳಿಗೆ ಒಂದು ಉತ್ತಮವಾದ ರೋಟೋವೇಟರ್ಗಳಿದೆ, ಅದನ್ನ ನೋಡಿದ್ರೆ ಅಲ್ಲೇ ಭೂಮಿನಲ್ಲಿ ಚೆನ್ನಾಗಿ ಮಿಶ್ರಣ ಆಗುತ್ತೆ, ಭೂಮಿ ಒಳ್ಳೆ ಹದವಾಗುತ್ತೆ, ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗುತ್ತೆ. ಈ ರೀತಿ ವರ್ಷದಲ್ಲಿ ಒಂದ್ಸರಿ ಮಾಡಿದ್ದಾದ್ರೆ ಖಂಡಿತವಾಗಿ ಅವರು ನಾವು ಒಳ್ಳೆ ಪೋಷಕಾಂಶಗಳನ್ನ ಪೂರೈಕೆ ಮಾಡಬಹುದು, ಕಳೆ ನಿರ್ವಹಣೆ ಮಾಡೋದು, ರೋಗಗಳು ಯಾವ ಬರೋದಿಲ್ಲ. ಅಂದ್ರೆ ಅದು ಗುಂಡಿಗೆ ತುಂಬಬೇಕಾಗುತ್ತೆ ಹಸಿರೆಲೆ ಗೊಬ್ಬರ, ಒಂದು ಕಿತ್ತುಬಿಟ್ಟು ಗುಂಡಿಗೆ ತುಂಬೋದು ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಟ್ರ್ಯಾಕ್ಟರ್ ಅಲ್ಲಿ ಅಲ್ಲೇ ರೋಟೋವೇಟರ್ ಅಲ್ಲಿ ಮಿಕ್ಸ್ ಮಾಡೋದು ಪರವಾಗಿಲ್ಲ. ಬಟ್ ಆದಷ್ಟು ಕಿತ್ತು ಗುಂಡಿಗಳೆಲ್ಲ ಹಾಕಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೊಳಿ. ಅಂದ್ರೆ ಅಂತರ ಬಹಳಷ್ಟು ಇರೋದ್ರಿಂದ ಗುಂಡಿಗೆ ತುಂಬೋದು ಒಳ್ಳೇದು. ಅದು ಬಹಳ ಮುಖ್ಯ. ಅಂತರ ಬೆಳೆ ಬೆಳ್ಕೊಳ್ಳೋದಾದ್ರೆ ಯಾವ್ದನ್ನ ಬೆಳ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ ನಾವು ರಾಗಿ ಬೆಳಿಬಹುದು. ರಾಗಿ ಒಂದು ಈಗ ರೈತರು ಸುಮಾರು ಜನ ಬೆಳೆದಿದ್ದಾರೆ, ಒಂದು 8-10 ಕ್ವಿಂಟಲ್ ವರೆಗೂ ಬೆಳೀತಾ ಇದಾರೆ ಒಂದ್ ಎಕರೆಗೆ. ಅಂದ್ರೆ ಸತತವಾಗಿ ಬೆಳ್ಕೊಂಡು ಹೋಗ್ಬೋದು ಅಥವಾ ಮರಗಳು ದೊಡ್ಡವಾದ್ಮೇಲೆ ಕಷ್ಟ ಆಗ್ಬೋದು? ಇಲ್ಲ, ಬೆಳಿಬಹುದು. ಮರ ಅಂದ್ರೆ ಅಂತರ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಕಟಾವಾದ ತಕ್ಷಣ ಹಾಕಿದ್ರೆ ನಮಗೇನಂತ ಆಗೋದಿಲ್ಲ. ಬಟ್ ಮೊದಲನೇ ವರ್ಷ ಅಂತೂ ತುಂಬಾ ಅವಕಾಶ ಇದೆ, ವಿಪುಲವಾದ ಅವಕಾಶ ಇದೆ. ಎರಡನೇ ವರ್ಷದಿಂದ ಸ್ವಲ್ಪ ಮೊದಲನೇ ಪ್ರಮಾಣದಷ್ಟು ಇಳುವರಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೂ ನಾವು ಬೆಳಿಬಹುದು. ಅಲ್ಲಿ ಒಂದೇ 1-2 ಕ್ವಿಂಟಲ್ ಇಳುವರಿ ಕಡಿಮೆ ಆಗುತ್ತೆ. ಮತ್ತೆ ಶೇಂಗಾನು ಬೆಳೀತಾ ಇದ್ದಾರೆ ಸಾಕಷ್ಟು, ನೆಲಗಡಲೆ ಅಂತಾರೆ ಶೇಂಗಾ, ಅದು ಬೆಳಿಬಹುದು. ಇನ್ ಕೆಲವರು ಚೂರು ಲೇಟ್ ಆಗಿ ಅವರೇನು ಹಾಕ್ತಾರೆ, ಅವರೇನು ಬರುತ್ತೆ. ಬಟ್ ಒಂದು ಏನಂದ್ರೆ, ಯಾವುದೇ ನಾವು ಅಂತರ್ಬೆಳೆ ಬೆಳೆದಾಗ ರಾಸಾಯನಿಕಗಳನ್ನು ಉಪಯೋಗಿಸಬಾರ್ದು, ಅದೊಂದು ಎಚ್ಚರಿಕೆ ನಾವು ವಹಿಸಬೇಕು. ನಿಜ, ಯಾಕೆಂದ್ರೆ ಅದು ಹಿಪ್ನಳ್ಳಿಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ತೇವಾಂಶದ ಸಂರಕ್ಷಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನಾವು ಆಗ್ಲೇ ವಿಚಾರ ಮಾಡಿದಂಗೆ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಹೌದು, ನೀರು ಯಾವುದೇ ಒಂದು ಪೋಷಕಾಂಶಗಳನ್ನು ಸದುಪಯೋಗ ಮತ್ತು ಉತ್ತಮವಾಗಿ ಹೀರ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಮಣ್ಣಲ್ಲಿ ತೇವಾಂಶ ಇರಲೇಬೇಕಾಗುತ್ತೆ. ಸೊ ಇದನ್ನ ನಾವು ಗುಣಿ ಪದ್ಧತಿಯಲ್ಲಿ ನಾವು ಇಲ್ಲಿ ಗಿಡಗಳ ಗುಣಿನಲ್ಲಿ ನಾಟಿ ಮಾಡಿರೋದ್ರಿಂದ ಇಲ್ಲಿ ನೀರಿನ ಒಂದು ಪೋಲಾಗೋದು ಅಂದ್ರೆ ಆವಿಯಾಗೋದು, ವೇಸ್ಟೇಜ್ ಅಂತ ಏನ್ ಹೇಳ್ತೀವಿ, ನಷ್ಟ ಆಗೋದು ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಸಾಕಷ್ಟು ಗುಂಡಿಗೆ ನಾವು ಸಾವಯವ ಅಂಶ ತುಂಬಿರೋದ್ರಿಂದ ಆ ಸಾವಯವ ಅಂಶ ಯಾವುದೇ ಕಾರಣಕ್ಕೂ ನೀರಿನ ಪೋಲಾಗೋದು ಅಥವಾ ನಷ್ಟ ಆಗೋದನ್ನ ತಡೆಯುತ್ತೆ. ಮತ್ತೆ ಬೇಕಾದಂಗೆ ಗಿಡಗಳಿಗೆ ಒದಗಿಸೋ ಒಂದು ಗುಣ ಆ ಒಂದು ಸಾವಯವ ಅಂಶಕ್ಕೆ ಇರೋದ್ರಿಂದ ನಾವು ಈ ಸಾಂಪ್ರದಾಯಿಕ ಪದ್ಧತಿ ತೋಟಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಎರಡನೇ ವರ್ಷದಿಂದ ಒಂದು ಏನು 5 ಕಟಾವು ಆಗುತ್ತೆ, ಆ ಕಟಾವು ಆದನಿಂದ ನಾವು ಒಂದು ಪ್ರತಿ ಗಿಡಕ್ಕೆ 4 ಲೀಟರ್ ನೀರು ಕೊಡಬೇಕಾಗುತ್ತೆ. ಮೊದಲನೇ ವರ್ಷ 1.5 ವರ್ಷ 2 ಲೀಟರ್ ನೀರು ಕೊಟ್ಟರು ಸಾಕಾಗುತ್ತೆ, ಯಾಕೆಂದ್ರೆ ಗಿಡ ನಾವಲ್ಲೇನು ಜಾಸ್ತಿ ಬೆಳವಣಿಗೆ ಇರೋದಿಲ್ಲ, ಅದು ಕಾಂಡ ದಪ್ಪ ಆಗೋದು ಮತ್ತೆ ರೆಂಬೆಗಳಷ್ಟು ಬರೋದು ಅಷ್ಟೇ ಇರುತ್ತೆ. ಕಟಾವು ಒಂದ್ಸರಿ ಕಟಾವು ಆದ್ಮೇಲೆ ಸಂಪೂರ್ಣವಾಗಿ 5 ಕಟಾವು ಆಗಿ ನಾವು ಅದರಿಂದ ಏನು ಒಂದು ಎಕರೆಗೆ 200-250 ಮೊಟ್ಟೆ ಚಾಕಿ ಮಾಡುವ ಹಂತದಲ್ಲಿ ಖಂಡಿತವಾಗಿ ಪ್ರತಿ ಗಿಡಕ್ಕೆ 4 ಲೀಟರ್ ನೀರು ಅವಶ್ಯಕತೆ ಕೊಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಹನಿ ನೀರಾವರಿ ಪದ್ಧತಿಯನ್ನ ಚೆನ್ನಾಗಿ ಅಳವಡಿಸಿಕೊಂಡು ತುಂಬಾ ಅನುಕೂಲ, ಸೂಕ್ತ. ನಮ್ಮ ಮರಕೃಷಿಗೆ ಬಹಳ ಸೂಕ್ತವಾಗಿರುವಂತಹ ನೀರಾವರಿ ಪದ್ಧತಿ ಹನಿ ನೀರಾವರಿ ಪದ್ಧತಿ. ಅಂದ್ರೆ ಕುಷ್ಕಿ ಬೇಸಾಯದಲ್ಲೂ ಮಾಡಬಹುದೇ ಇದನ್ನ? ಕುಷ್ಕಿ ಬೇಸಾಯದಲ್ಲೂ ಮಾಡ್ಬೋದು. ಹಿಂದೆಲ್ಲಾನು ನಾವು ರೇಷ್ಮೆನ ಕುಷ್ಕಿ ಬೇಸಾಯದಲ್ಲೇ ಮಾಡ್ತಾ ಇದ್ದಿದ್ದು, ತದನಂತರ ನಮಗೆ ಹೆಚ್ಚಿನ ಇಳುವರಿ, ಅದೇ ನಾವೊಂದು ಇಂಟೆನ್ಸಿವ್ ತೀವ್ರ ಬೇಸಾಯ ಪದ್ಧತಿ ಬಂದಾಗ ಜಾಸ್ತಿ ಬಾರಿ ಕಟಾವು ಮಾಡೋದು, ಜಾಸ್ತಿ ಬಾರಿ ಮೊಟ್ಟೆ ತರೋದು, ಚಾಕಿ ಮಾಡೋದು, ಗೂಡು ಬೆಳೆಯ ಒಂದು ಕ್ರಮಕ್ಕೆ ನಾವು ಹೊಂದ್ಕೊಂಡಾಗ ನೀರಾವರಿನಲ್ಲೇ ಬೆಳೆಯಕಾದ್ವಿ. ಬಟ್ ಕೃಷಿ ಮೇಲೆ ಬೆಳೆಯಬಹುದು, ಖಂಡಿತವಾಗೂ 3-4 ಬೆಳೆ ಬೆಳೆಯಬಹುದು. ಇನ್ನು ರಾಜ್ಯದ ಕೆಲವು ರೈತರು ಯಾವುದೇ ಅವ್ರಿಗೆ ನೀರಿನ ಇಲ್ಲ, ಬೋರ್ವೆಲ್ ಇಲ್ಲ ಆದ್ರೂ ಮರ ಕೃಷಿ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಅವರು ಯಾವ ರೀತಿ ಬೆಳೀತಾ ಇದಾರೆ ಅಂದ್ರೆ, ಅವರು ಒಂದು ವಾರಕ್ಕೊಂದ್ಸರಿ ಟ್ಯಾಂಕರ್ ತರಿಸ್ಕೊಳ್ತಾರೆ ನೀರು. ಅವ್ರು ಟ್ಯಾಂಕರ್ ತರಿಸ್ಕೊಂಡು ಡ್ರಿಪ್ ಲೈನ್ ಕನೆಕ್ಟ್ ಒಂದು ತೊಟ್ಟಿ ಇಟ್ಕೊಂಡಿರ್ತಾರೆ, ಇಲ್ಲ ಟ್ಯಾಂಕರ್ ಅನ್ನೇ ಪ್ರತಿ ಗಿಡಕ್ಕೆ ವಾರಕ್ಕೆ ಒಂದೊಂದು 8 ಲೀಟರ್ 10 ಲೀಟರ್ ಬಿಟ್ಬಿಡ್ತಾರೆ. ಸೊ ವಾರಕ್ಕೊಂದ್ಸರಿ 5 ದಿನಕ್ಕೆ 7 ದಿನಕ್ಕೆ ಅಂತರದಲ್ಲಿ ಒಂದೊಂದ್ಸರಿ ಇರಿಗೇಷನ್ ಮಾಡಿ ಒಂದೊಂದು ಬಿಂದಿಗೆ ಹಾಕಿದ್ರು ಸಾಕಾಗುತ್ತೆ. ಇಲ್ಲಿ ನಾವಾಗ್ಲೇ ಹೇಳಿದ್ವಲ್ಲ, ಇಲ್ಲಿ ನೀರು ನಷ್ಟ ಆಗೋದು ಕಡಿಮೆ ಇದೆ, ಕಡಿಮೆ. ಅದರಿಂದ ಗುಂಡಿಗಳಲ್ಲಿ ಪೂರ್ತಿ ನೀರನ್ನು ಗುಂಡಿಗೆ ಸೇರಿಸೋದ್ರಿಂದ ಈ ತರನೂ ಮಾಡ್ತಾ ಇದೆ, ಯಾವುದೇ ಕೊಳವೆ ಬಾವಿ ಇಲ್ಲದೇನೋ ಬೇಸಾಯ ಬೇಸಿಗೆಯಲ್ಲಿ ಮಾಡ್ತಾ ಇದ್ದಾರೆ ರೈತರು. ಸೊ ಇದೊಂದು ತುಂಬಾ ಮುಖ್ಯವಾದ ಒಂದು ಅಂಶ ಹೇಳ್ಬೋದು. ಇನ್ನು ಈ ಒಂದು ಮರ ಕೃಷಿ ಪದ್ಧತಿಯಲ್ಲಿ ಮರಗಳನ್ನ ಸದೃಢವಾಗಿ ಬೆಳೆಸ್ಕೊಳ್ಳೋದಕ್ಕೆ ಸೂಕ್ತವಾದ ಕಟಾವ್ ಪದ್ಧತಿಯನ್ನು ಅನುಸರಿಸಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಹೌದು, ಈ ಕಟಾವ್ ಪದ್ಧತಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಈಗ ಬಹುತೇಕ ರೈತರು ಕಟಾವು ಪದ್ಧತಿಯನ್ನ ಒಂದು ಏನು ಶಿಫಾರಸು ರೀತಿಯಲ್ಲಿ ಆಗ್ತಾ ಇಲ್ಲ, ಸುವ್ಯವಸ್ಥಿತವಾಗಿ ಆಗ್ತಾ ಇಲ್ಲ, ಒಂದು ವೈಜ್ಞಾನಿಕ ಕ್ರಮದಲ್ಲಿ ಆಗ್ತಾ ಇಲ್ಲ. ಇದು ಯಾಕೆ, ಇದರಿಂದ ಏನು ತೊಂದರೆ ಆಗುತ್ತೆ ಅಂದರೆ, ನಾವು ಒಂದು ಮುಖ್ಯ ಯಾವುದೇ ಬೆಳೆಯಲ್ಲಿ ಅದು ರೇಷ್ಮೆಯಲ್ಲಿ ಅದು ಮುಖ್ಯವಾಗಿ ಹಿಪ್ನೇರಳೆಯಲ್ಲಿ ನಾವು ಗಿಡಗಳ ಸಂಖ್ಯೆಗಿನ್ನ 1 ಎಕರೆ ಪ್ರದೇಶದಲ್ಲಿ ಎಷ್ಟು ರೆಂಬೆಗಳಿದ್ದಾವೆ ಅದು ಮುಖ್ಯ. ರೆಂಬೆಗಳಲ್ಲಿ ಎಷ್ಟು ಎಲೆ ಇದೆ, ಒಂದು ಎಲೆಯ ತೂಕ ಎಷ್ಟು ಬರುತ್ತೆ, ಇದ್ರ ಮೇಲೆ ಒಟ್ಟಾರೆ ಎಕರೆ ಇಳುವರಿ ನಿರ್ಧಾರಿತವಾಗುತ್ತೆ ಹೊರತು ಗಿಡಗಳಿಂದ ಅಲ್ಲ. ಈ ಗಿಡದಲ್ಲಿ ಒಂದು ಗಿಡದಲ್ಲಿ 10 ರೆಂಬೆ ಇರೋದು ಒಂದೇ, ಒಂದು ಗಿಡದಲ್ಲಿ 50 ರೆಂಬೆ ನಾವು ಬೆಳೆಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗೂ ಒಳ್ಳೆ ಸೊಪ್ಪಿನ ಇಳುವರಿ ಪಡೀಬಹುದು. ಅದಕ್ಕೆ ಮರ ಕೃಷಿಯಲ್ಲಿ ನಾವು ಯಾವ ರೀತಿ ಕಟಾವ್ ಮಾಡಬೇಕು ಅಂತ ಹೇಳ್ತೀವಿ ಅಂತ, ಈ ನಾವು ಹಂತ ಹಂತವಾಗಿ ಮೇಲಕ್ಕೆ ಮತ್ತು ಹಂತ ಹಂತವಾಗಿ ಕೆಳಕ್ಕೆ ಅಥವಾ ಕೆಳಮುಖ ಕಟಾವು ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನ ಯಾವ ರೀತಿ ನಮ್ಮ ಪ್ರಾರಂಭದಿಂದ ನಾವು ಇದನ್ನ ನಾವು ಅನುಸರಿಸ್ಕೊಂಡು ಬರ್ಬೇಕು. ಈಗ ನಾವು ಆಗ್ಲೇ ಹೇಳಿದ್ರೆ 8 ತಿಂಗಳ ಸಸಿನ ನಾಟಿ ಮಾಡ್ತೀವಿ. 8 ತಿಂಗಳ ಸಸಿ ನಾಟಿ ಮಾಡ್ಬಿಟ್ಮೇಲೆ ಒಂದು 7 ರಿಂದ 8 ತಿಂಗಳ ಕಾಲ ಆ ಗಿಡ ನಂಗೆ ಬೆಳೆಗೆ ಬಿಟ್ಬಿಡ್ಬೇಕು ನಾವು. ಅದನ್ನ ಯಾವ ರೀತಿ ಕಟಾವ್ ಮಾಡಿದ್ರೆ ಮತ್ತೆ ರೆಂಬೆಗಳು ಬಂದ್ಬಿಡ್ತವೆ, ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಒಂದು 8 ತಿಂಗಳ ನಂತರ ಭೂಮಟ್ಟದಿಂದ ಮೊದಲನೇ ಕಟಾವ್ 2.5 ಅಡಿ ಕಟಾವ್ ಮಾಡ್ಬೇಕು. ಸೊ 2.5 ಅಡಿ ಕಟಾವ್ ಮಾಡಿದ್ಮೇಲೆ ಅಲ್ಲಿಂದ ಒಂದು 4 ರಿಂದ 5 ರೆಂಬೆಗಳು ಬರ್ತವೆ. ಅಲ್ಲಿ ನಾವು ಒಂದು ಪ್ರತಿ ಗಿಡಕ್ಕೆ 3 ರಿಂದ 4 ಚೆನ್ನಾಗಿ ಸದೃಢವಾಗಿರೋ ರೆಂಬೆಗಳನ್ನ ಉಳಿಸ್ಕೊಂಡು ಉಳಿದವನ್ನೆಲ್ಲ ತೆಗೆದು ಬಿಡ್ಬೇಕು 3 ರಿಂದ 4. ಸೊ ತದನಂತರ ಅದನ್ನ 3 ತಿಂಗಳು ಹಂಗೆ ಬಿಡ್ಬೇಕು ನಾವು ಬೆಳೆಯಕ್ಕೆ. ಅಂದ್ರೆ ಎರಡನೇ ಹಂತದ ರೆಂಬೆಗಳು ಗಟ್ಟಿಯಾಗಬೇಕು, ಅವು ಗಟ್ಟಿಯಾಗಿ ಹಸಿರಿನಿಂದ ಹಳದಿ ಕಂದು ಬಣ್ಣಕ್ಕೆ ತಿರುಗಬೇಕು. ಸೊ 3 ತಿಂಗಳಾದ್ಮೇಲೆ ಬಿಟ್ಬಿಡ್ಬೇಕು ಮತ್ತೆ ಎರಡನೇ ಕಟಾವನ್ನು ಭೂಮಟ್ಟದಿಂದ 3ನೇ ಅಡಿಗೆ ಕಟಾವ್ ಮಾಡ್ಬೇಕು. ಸೊ ಮೊದಲನೇದು 2.5 ಅಡಿಗೆ, 2.5 ಕಟಾವು 3 ಅಡಿಗೆ, ಅದನ್ನು ಭೂಮಟ್ಟದಿಂದ 3 ಅಡಿಗೆ, ಅದನ್ನು 3 ತಿಂಗಳಾದ್ಮೇಲೆ ಮಾಡ್ಬೇಕು. ತದನಂತರ 3ನೇ ಕಟಾವನ್ನು ಭೂಮಟ್ಟದಿಂದ 3 ಅಡಿ 5 ಅಂಗುಲ 3ನೇ ಕಟಾವನ್ನು ಅದನ್ನ ಭೂಮಟ್ಟದ 3 ಅಡಿ 5 ಅಂಗುಲ ಕಟಾವ್ ಮಾಡ್ಬೇಕು. ಅಲ್ಲಿ ಮೊದಲನೇದ್ರಲ್ಲಿ ನಾವು 3ರಿಂದ 4 ರೆಂಬೆ ಇದ್ರೆ 2ನೇದ್ರಲ್ಲಿ 6ರಿಂದ 8 ರೆಂಬೆ ಬರುತ್ತೆ, 3ನೇ ಹಂತದಲ್ಲಿ 12ರಿಂದ 18 ರೆಂಬೆ ಬರುತ್ತೆ. ಹಿಂಗೆ ಪ್ರತಿ ಹಂತದಲ್ಲಿ ರೆಂಬೆಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ಬೇಕು. ಸೊ 4ನೇ ಕಟಾವನ್ನು 3ಅಡಿ 10 ಅಂಗುಲದ ಎತ್ತರದಲ್ಲಿ ಭೂಮಟ್ಟದಿಂದ ಕಟಾವ್ ಮಾಡಬೇಕು. ಅಲ್ಲಿ 16ರಿಂದ 1 24 ಕಟಾವು ಬರುತ್ತೆ, 20 ವರೆಗೂ ಅಂದ್ರೆ ದ್ವಿಗುಣ ಆಗ್ತಾ ಹೋಗುತ್ತೆ ಪ್ರತಿ ಹಂತದಲ್ಲೂ. ಕಡೆಗೆ 5ನೇ ಕಟಾವನ್ನು ನಾವು ಭೂಮಟ್ಟದಿಂದ 4.25 ಅಡಿ ಕಟಾವ್ ಮಾಡ್ಬೇಕು. ಆ ಹಂತದಲ್ಲಿ ಪ್ರತಿ ಗಿಡದಲ್ಲೂ ನಾವು ಒಂದು 50ರಿಂದ 55 ರೆಂಬೆಗಳು ಬರೋ ರೀತಿ ನಾವು ನಿರ್ವಹಣೆ ಮಾಡ್ಕೋಬೇಕು. ಅಂದ್ರೆ ನೀವು ಒಂದು ಗಿಡದ ರೂಪ ನಾವು ಕೊನೆಗೆ ನೋಡಿದ್ರೆ 4 ಅಡಿ 4 ಅಡಿಗೆ ಅದು ಒಂದು ನಾವು ಈ ಛತ್ರಿಯಲ್ಲಿ ಯಾವ ರೀತಿ ಕಾಣುತ್ತಲ್ಲ ಹರಡ್ಕೊಂಡಿರ್ತಲ್ಲ ಆ ರೀತಿ ಗಿಡದ ರೆಂಬೆಗಳು ಹರಡ್ಕೊಂಡಿರ್ಬೇಕು ಅಂತ. ಅವಾಗ ಏನಾಗುತ್ತೆ, ಆ ಒಂದು ಗಿಡಕ್ಕೆ ಗಾಳಿ ಬೆಳಕು ಯಥೇಚ್ಛವಾಗಿ ಬೀಳುತ್ತೆ. ಅವಾಗ ಗುಣಮಟ್ಟ ಯಾವುದೇ ರೋಗಗಳು ಪುಷ್ಟಿಕರವಾಗಿ ಉತ್ತಮವಾಗಿ ಗುಣಮಟ್ಟವಾಗಿ ಬರ್ತವೆ. ಮಂದವಾಗಿ ಎಲೆ ಮಂದವಾಗಿರ್ತದೆ. ಅವಾಗ ಎಲೆ ಮಂದವಾಗಿದ್ರೆ ಗುಣಮಟ್ಟ ಇದ್ರೇನೆ ಮಂದ ಆಗೋದು, ಇಲ್ಲಾಂದ್ರೆ ತೆಳುವಾಗ್ಬಿಡುತ್ತೆ. ಸೊ ಇವೆಲ್ಲಾನು ಉತ್ತಮವಾಗಿ ಪಡೆಯೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈ 4 ಕಾಲು ಕಟಾವ್ ಎತ್ತರ ಕಟಾವ್ ಆದ್ಮೇಲೆ ನಾವು ತದನಂತರ ಏನ್ ಮಾಡ್ಬೇಕು, 4 ಕಟಾವನ್ನು ಅದೇ ವರ್ಷದಲ್ಲಿ 4 ಕಟಾವನ್ನು ಮೇಲೆ ಮೇಲಕ್ಕೆ ಕಟಾವ್ ಮಾಡ್ಕೊಂಡು ಹೋಗ್ಬೇಕು. 4 ಕಾಲರಿಂದ 50-55 ರೆಂಬೆ ಇದೆ ಅಂದ್ಕೊಳ್ಳಿ, ಪ್ರತಿ ಒಂದು ರೆಂಬೆನಲ್ಲೂ ಆರೋಗ್ಯವಾಗಿರೋ ರೆಂಬೆಗಳಲ್ಲಿ ಒಂದು ಕಣ್ಣು ಬಿಟ್ಬಿಟ್ಟು ನಾವು ಕಟ್ ಮಾಡ್ಕೊಂಡು ಮತ್ತೆ 2ನೇ ಕಟಾವನ್ನು ಅದೇ ರೆಂಬೆಯಲ್ಲಿ ರೆಂಬೆನ ಪೂರ್ತಿ ಕಟ್ ಮಾಡ್ಬಿಟ್ಟು ಒಂದು ಕಣ್ಣು ಬಿಟ್ಕೊಂಡು ಮಾತ್ರ ಕಟ್ ಮಾಡ್ಕೋಬೇಕು. ಅಂದ್ರೆ ಪ್ರತಿ ಬಾರಿ ಅಂದ್ರೆ ಆ ಗಿಡದಿಂದ ನಾವು 50ರಿಂದ 55 ರೆಂಬೆಗಳನ್ನ ಬರೋ ಹಂಗೆ ನಾವು ನೋಡ್ಕೋಬೇಕು. ಈ ರೀತಿ ಒಂದು ಉದಾಹರಣೆ ಹೇಳೋದಾದ್ರೆ ಇದು ಇದೆ, ನಾಲ್ಕು ಕಟಾವು ಮಾಡ್ಕೊಂಡು ಹೋಗ್ಬೇಕು. ನಾಲ್ಕು ಕಟಾವು ಮೇಲೆ ಮಾಡಿಕೊಂಡು ಅದನ್ನು ವರ್ಷದಲ್ಲಿ ಸರಾಸರಿ 5 ಕಟಾವು ಮಾಡ್ತೀವಿ ಅಂತ ನಾವು ಲೆಕ್ಕ ಹಾಕ್ಕೊಂಡ್ರು, ನಾಲ್ಕು ಕಟಾವು ಮೇಲೆ ಮಾಡ್ಕೊಂಡು 5ನೇ ಕಟಾವನ್ನು ಮತ್ತೆ 4 ಕಾಲಡಿಗೆ ಬರ್ಬೇಕು ನಾವು. ಅವಾಗ ಏನಾಗುತ್ತೆ, ಇದು ಕಾಂಡ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ಅವಾಗ ಎಲ್ಲ ಕಣ್ಣುಗಳು ಆರೋಗ್ಯವಾಗಿರ್ತವೆ, ಒಳ್ಳೆ ಅದು ಒಂದು ರೂಪ, ಏನು ನಾವು ಗಿಡದ ಮುಕುಟ ಅಂತ ಹೇಳ್ತೀವಿ, ಆಕಾರ ಏನು ಹೇಳ್ತೀವಿ, ಅದು ಒಂದು ಉತ್ತಮವಾಗಿರುತ್ತೆ, ಗಂಟಾಗಲ್ಲ. ಅವಾಗ ಏನಾಗುತ್ತೆ, ಪ್ರತಿ ಬಾರಿನು ಒಳ್ಳೆ ಗುಣಮಟ್ಟದ ರೆಂಬೆಗಳು ಬರ್ತವೆ. ಸೊ ಒಳ್ಳೆ ರೆಂಬೆಗಳು ಬಂದ್ರೆ ಒಳ್ಳೆ ಸೊಪ್ಪು ಕೂಡ ಬರುತ್ತೆ. ಸೊ ಈ ರೀತಿ ನಾವು ಇದನ್ನ ಹಂತ ಹಂತವಾಗಿ ಮೇಲಕ್ಕೆ ಮತ್ತೆ ಹಂತ ಹಂತವಾಗಿ ಕೆಳಕ್ಕೆ, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮೆಥಡ್ ನ ನಾವು ಖಂಡಿತವಾಗಿ ಅಳವಡಿಸಿಕೊಂಡ್ರೆ ಮಾತ್ರ ನಾವು ಒಳ್ಳೆ ಗುಣಮಟ್ಟದ ಸೊಪ್ಪು ಬೆಳೆಯಬಹುದು, ಆಕಾರನು ಚೆನ್ನಾಗಿರುತ್ತೆ, ಸೊಪ್ಪುನು ಚೆನ್ನಾಗಿ ಬರುತ್ತೆ. ಇದು ಬಹಳ ಮುಖ್ಯ, ಬಹಳಷ್ಟು ರೈತರು ಇದು ಶಿಫಾರಸ್ ಮಾಡದೆ ಪ್ರಮಾಣದಲ್ಲಿ ರೆಂಬೆಗಳು ಮರದಲ್ಲಿ ಇರದೇ ಇರೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ. ಇದೊಂದು, ಹಾಗಾಗಿ ನಾವೀಗ ಉದಾಹರಣೆಗೆ ಹೇಳ್ತೀನಿ, ಈಗ 10x10 ಅಡಿನಲ್ಲಿ 430 ಗಿಡ ಗಟ್ಟಿ, 436 ಬರುತ್ತೆ, 30 ಗಿಡ ಗಟ್ಟಿ ಅಂದ್ರು, ಒಂದು ಗಿಡದಲ್ಲಿ 50 ರೆಂಬೆ ಅಂತ ಲೆಕ್ಕ ಹಾಕಿದ್ರು, ಒಂದು ಎಲೆಗೆ 5 ಗ್ರಾಮ್ ಬಂದ್ರು, ಒಂದು ರೆಂಬೆಗೆ 150 ಗ್ರಾಮ್ ಸೊಪ್ಪು ಬರುತ್ತೆ. ಅಂತ 50 ಅಂದ್ರೆ 7.5 ಕೆಜಿ ಸೊಪ್ಪು ಬರುತ್ತೆ. ಅದೇ ಒಂದೇ ಒಂದು ಗ್ರಾಮ್ ಇಳುವರಿ, ಒಂದು ಎಳೆಯ ತೂಕ 1 ಗ್ರಾಮ್ ಜಾಸ್ತಿ ಆದ್ರೆ 9 ಕೆಜಿ ಆಗುತ್ತೆ ಒಂದು ಕೆಜಿ ಸೊಪ್ಪು ಒಂದು ಮರದಿಂದ. ಅಂದ್ರೆ 1 ಗ್ರಾಮ್ ಹೆಚ್ಚಾದ್ರೆ ಒಂದು ಮರದಿಂದ 5-6 ಗ್ರಾಮ್ ಆದ್ರೆ 1.5 ಕೆಜಿ ಸೊಪ್ಪು ಆಗುತ್ತೆ, 7 ಗ್ರಾಮ್ ಆದ್ರೆ 10.5 ಕೆಜಿ ಸೊಪ್ಪು ಬರುತ್ತೆ. ನಾವು ಲೆಕ್ಕಾಚಾರ ಹಾಕಿದ್ರೆ, ನಾವು 10 ಗ್ರಾಮ್ ಹಾಕಿದ್ರೆ ಕನಿಷ್ಠ ನಾವು ಒಂದು ಒಂದು ಎಲೆಗೆ ಈಗ ಒಂದು ರೆಂಬೆಗೆ 30 300 ಗ್ರಾಮ್ ಬರುತ್ತೆ, 15 ಕೆಜಿ ಸೊಪ್ಪು ಒಂದು ಗಿಡದಲ್ಲಿ ಬರುತ್ತೆ. ಓಹೋ, ಅಷ್ಟು ಮಟ್ಟಿಗೆ ಇದು ಪ್ರಭಾವ ಬೀರುತ್ತೆ, ಪೊಟೆನ್ಶಿಯಲ್ ಇದೆ, ಸಾಮರ್ಥ್ಯ ಇದೆ. ಅದು ಅದು ಆ ಪ್ರಮಾಣದ ಅಷ್ಟು ಗಾತ್ರದ ಮತ್ತೆ ತೂಕದ ಸೊಪ್ಪು ಯಾವಾಗ ಬರುತ್ತೆ? ನಾವು ಭೂಮಿ ಚೆನ್ನಾಗಿ ಪೋಷಕಾಂಶಗಳು, ನೀರು, ಬೇಸಾಯ ಕ್ರಮಗಳು ನಿರ್ವಹಣೆ ಮಾಡಿದ್ರೆ ಮಾತ್ರ ಅಷ್ಟು ಗುಣಮಟ್ಟದಲ್ಲಿ ಸೊಪ್ಪು ಬರುತ್ತೆ. ಹಾಗಾಗಿ ಇಲ್ಲಿ 2 ಮುಖ್ಯ, ಕಟಾವು ಪದ್ಧತಿನೂ ಮುಖ್ಯ, ನೀವು ಯಾವ ರೀತಿ ಶಿಫಾರಸು ಮಾಡಿರೋ ಪೋಷಕಾಂಶಗಳನ್ನು ಒದಗಿಸೋದು ಮುಖ್ಯ. ಅದಕ್ಕೆ ನಾವೀಗ 3ನೇ ವರ್ಷದಿಂದ ಏನು ಸಂಪೂರ್ಣವಾಗಿ ನಾವು ಅದನ್ನು ಕಟಾವು ಮಾಡಿ 4 ಕಟಾವು ಮಾಡಿ 5ನೇ ಕಟಾವಿನ ಮೇಲುಗಡೆಗೆ ಹಂತ ಹಂತವಾಗಿ ಮೇಲೆ ತಗೊಂಡು ಹೋಗ್ತೀವಿ, ಆ ಹಂತದಿಂದ ನಾವು ಆ ವರ್ಷದಿಂದ ರಾಸಾಯನಿಕ ಗೊಬ್ಬರಗಳನ್ನು ಸ್ವಲ್ಪ ಕೊಡಿ ಅಂತ ಹೇಳ್ತೀವಿ. 70 ಕೆಜಿ ಸಾರಜನಕ, 26 ಕೆಜಿ ರಂಜಕ, 26 ಕೆಜಿ ಪೊಟ್ಯಾಷಿಯಂ ಕೊಡಬೇಕು. ಈಗ ರೈತರು ಬೇಡ ಇದೇ ಸಾಕು ಅನ್ನೋ ಒಂದು ಇದರಲ್ಲಿ ಇದಾರೆ, ಅದರಿಂದ ಏನಾಗುತ್ತೆ, ಇಳುವರಿ ಕಡಿಮೆ ಆಗ್ತಾ ಇದೆ. ಪೋಷಕಾಂಶಗಳು ಕೊಡಲೇಬೇಕಾಗುತ್ತೆ, ನಾವು ಸ್ವಲ್ಪ ಒದಗಿಸಬೇಕಾಗುತ್ತೆ. ನೀವು ಇಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೊಟ್ಟರು ಸಂಪೂರ್ಣ ಅದರ ಅವಶ್ಯಕತೆ ಇರೋ, ಅದ್ರ ಮೂಲಕ ನಾವು ಒದಗಿಸೋದಕ್ಕೆ ಕಷ್ಟ ಸಾಧ್ಯ, ತುಂಬಾ ಕಷ್ಟ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಅದರ ಮೂಲಕ ಈಗ ರಾಸಾಯನಿಕ ಗೊಬ್ಬರಗಳು ಯಾವಾಗಲೇ ಒಂದು ಈ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೊಟ್ಟರೆ ಏನು ಅದರಿಂದ ಹಾನಿಕಾರಕ ಇಲ್ಲ, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಬರೀ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಹಾನಿ ಇದೆ ಖಂಡಿತ, ಅದ್ರ ಬಗ್ಗೆ ನಾವ್ಯಾರು ಏನು ಮಾತಾಡೋಂಗಿಲ್ಲ. ಸಾವಯವ ಗೊಬ್ಬರ ಜೊತೆ ಕೊಟ್ಟರೆ ಅದರ ದುಷ್ಪರಿಣಾಮಗಳು ಇರೋದಿಲ್ಲ. ಹಾಗಾಗಿ ರೈತರು ದಯವಿಟ್ಟು ಈ ಒಂದು ಶಿಫಾರಸು ಮಾಡಿರುವ ರಾಸಾಯನಿಕ ಗೊಬ್ಬರ ಪ್ರತಿ ಬೆಳೆಗೆ ಒಂದು 14 ಕೆಜಿ ಸಾರಜನಕ, ಒಂದು 5 ಕೆಜಿ ರಂಜಕ, 5 ಕೆಜಿ ಪೊಟ್ಯಾಷಿಯಂ ಪ್ರತಿ ಬೆಳೆ ಕಟಾವು ಆದ್ಮೇಲೂ ಕೊಡಿ. ಇನ್ನು ಉದಾಹರಣೆಗೆ ಯಾವ್ದೋ ಒಂದು ಗೊಬ್ಬರ ಅಮೋನಿಯಂ ಸಲ್ಫೇಟ್ ಅಂದ್ರೆ 70 ಕೆಜಿ ಅಮೋನಿಯಂ ಸಲ್ಫೇಟ್ ಒಂದು ಎಕರೆಗೆ, ಒಂದು 5 ಅಂದ್ರೆ ಒಂದು 30 ಕೆಜಿ ಸೂಪರ್ ಫಾಸ್ಫೇಟ್, ಒಂದು 10 ಕೆಜಿ ಮುರೇಟ ಉದಾಹರಣೆಗೆ ಆತರ ಯಾವ್ದೇ ಸಮನಾದ ಯಾವ್ದೇ ಗೊಬ್ಬರಗಳು ರೈತರು ಕೊಡ್ಕೋಬಹುದು. ಇನ್ನು ಮುಖ್ಯವಾಗಿ ನಮ್ಮ ರೈತರು ಈ ಕೀಟ ಮತ್ತು ರೋಗಗಳ ನಿರ್ವಹಣೆ ವಿಷಯದಲ್ಲಿ ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ? ಇದೀಗ ಈಗ ಒಂದೆರಡು 3 ವರ್ಷಗಳಲ್ಲಿ ನಾವು ಮರ ಕೃಷಿ ತೋಟಗಳಲ್ಲಿ ನೋಡಿದ್ರೆ ಮುಖ್ಯವಾಗಿ ಕೀಟಗಳ ತುಕ್ರ ಅನ್ನೋ ಒಂದು ಕೀಟ ಕಾಣ್ತಾ ಇದೆ. ಎಲೆ ಸುರುಳಿ ಎಲ್ಲ ಮಾಡ್ಕೊಂಡು ಅದು ಅದಕ್ಕೆ ದಿನ ನಾವು ತೋಟದ ಹತ್ರ ಓಡಾಡಿ ಬಂದಿರೋ ರೋಗನ ಕಿತ್ಬಿಟ್ಟು ನಾಶ ಮಾಡಿರಿ ಮಾಡಿದ್ರು ನಾವು ಅಥಾರಿಟಿ ಮಾಡಬಹುದು. ತುಂಬಾ ತೀವ್ರವಾಗಿದೆ ಅನ್ನೋ ಇದ್ರಲ್ಲಿ ಮಾತ್ರ ನಾವು ಯಾವ್ದನ್ನ ಕೀಟನಾಶಕವನ್ನು ಸಿಂಪಡಿಸಬೇಕು. ನೋವಾನ್ ಅಂತೀವಿ, ನೋವಾನ್ ಅದು ಇಲ್ಲ ಡೈಮಿಥೈಟ್ ಒಂದು 2 ml 1 L ಬೆರೆಸಿ ಸಿಂಪಡಿಸಬೇಕು. 15-20 ದಿನಗಳ ನಂತರ ಅದನ್ನ ಸೊಪ್ಪನ್ನು ಬಳಸ್ಕೋಬೇಕಾಗುತ್ತೆ. ಇದು ಕಾಣ್ತಾ ಇರೋದು ರೋಗ. ಮತ್ತೆ ಇನ್ನೊಂದು ಈ ಬೇರು ಕಪ್ಪು ಕೊಳೆ ರೋಗ ಅನ್ನೋದು ಅಲ್ಲಲ್ಲಿ ತೋಟಗಳಲ್ಲಿ ಕಾಣ್ತಾ ಇದೆ. ನಾವು ಆಗ್ಲೇ ಮಾತಾಡಿದ್ವಿ ಈ ಟ್ರೈಕೋಡರ್ಮಾ ಬೇವಿನ ಹಿಂಡಿ ಹಾಕ್ಬೇಕು ಅಂತ ಜೊತೆ ಬೇವಿನ ಹಿಂಡಿ ಜೊತೆ ಮಿಶ್ರಣ ಮಾಡಿ ನಾವು ಪ್ರತಿ ವರ್ಷ ಬೇವಿನ ಹಿಂಡಿ ಕೊಟ್ರೆ ಇದರ ಬಾಧೆಯನ್ನು ನಾವು ನಿರ್ವಹಣೆ ಮಾಡಬಹುದು. ಒಂದು ಜೈವಿಕವಾಗಿ ಸಾವಯವ ವಸ್ತುವಿನಿಂದಲೇ ನಾವು ಅದನ್ನ ನಿರ್ವಹಣೆ ಮಾಡೋದು ಸೂಕ್ತ, ಯಾವುದೇ ಒಂದು ಇದನ್ನ. ಇನ್ನ ಕೀಟಗಳಿಗೂ ಬಂದ್ರೆ ಮುಖ್ಯವಾಗಿ ಈ ಕಾಂಡ ಕೊರೆಯುವ ಮತ್ತೆ ತೊಗಟೆ ತಿನ್ನುವಂತ ಒಂದು ಹುಳ ಹುಳ ಅದೇನಾಗುತ್ತೆ ಅಂದ್ರೆ ಈ ಮರ ಕೌಲಾದಾಗ ಆ ಕೌಲ್ ಮಧ್ಯೆ ಒಂದು ರಂಧ್ರ ಮಾಡಿಕೊಂಡು ಕಾಂಡದೊಳಗೆ ಹೋಗುತ್ತೆ. ಅಲ್ಲಿ ನಾವು ಆ ಕಾಂಡ ನೋಡಿದ್ರೆ ಅದೊಂಥರ ಬಲೆ ತರ ಇರುತ್ತೆ. ಅದ್ರ ಮೇಲೆ ಆ ಬಲೆ ನಿಂಗೆ ತೆಗೆದ್ರೆ ಅಲ್ಲೊಂದು ಹೋಲ್ ಇರುತ್ತೆ, ರಂಧ್ರ ಇರುತ್ತೆ, ಅದರಲ್ಲಿ ಹುಳ ಸೇರ್ಕೊಂಡು ತಿಂದು ಅದರ ಒಂದು ಇಕ್ಕೆನೆ ಆ ಬಲೆ ತರ ಆಗಿರುತ್ತೆ. ಅಂತದಕ್ಕೆ ನಾವು ಒಂದು ಕಬ್ಬಿಣದ ವೈರ್ ತಗೊಂಡು ಅದನ್ನ ಕಾಂಡದೊಳಗೆ ಹೋಲಲ್ಲಿ ಚುಚ್ಚಿ ತಂತಿನ ಚುಚ್ಚಿ ತದನಂತರ ಅದಕ್ಕೆ ಒಂದು 1 ml ಡೈಮಿಥೈಟ್ನ ನೀರಲ್ಲಿ ಕರೆಸ್ಬಿಟ್ಟು ಸಿರಿಯಂಜಲ್ಲಿ ಅದ್ರಲ್ಲಿ ಹಾಕಿ ಅದನ್ನ ಮುಚ್ಚಿಬಿಡ್ಬೇಕು. ಮಣ್ಣಲ್ಲಿ ತೇವ ಮಣ್ಣಲ್ಲಿ ಹಿಂಗಾದ್ರೂ ಸಾಕು. ಇದು ಪ್ರಾರಂಭದಲ್ಲೇ ಮಾಡಿದ್ರು ಹತೋಟಿ ಆಗುತ್ತೆ, ಇಲ್ಲ ತುಂಬಾ ಜಾಸ್ತಿ ಇದೆ ಅಂದ್ರೆ ಕಟಾವ್ ಆದ್ಮೇಲೆ ಸ್ಟೆಮ್ ಪೂರ್ತಿ ಡ್ರೆಂಚ್ ಮಾಡಿಸಿ ನೆನೆಸಿದ್ರೆ ಹತೋಟಿ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ಹಿಪ್ಪದಿರಳೆ ಮರ ಕೃಷಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತದೆ, ಡಾಕ್ಟರ್ ಹೆಚ್ ತಿಮ್ಮರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9632502645. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9632502645. ತುಂಬ ಸಂತೋಷ ಡಾಕ್ಟರ್ ತಿಮ್ಮಾರೆಡ್ಡಿ ಅವರೇ. ತಾವಿದುವರೆಗೂ ಈ ಹಿಪ್ಪುನೇರಳೆ ಮರ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ವರ. ಹಿಪ್ಪು ನೇರಳೆ ಮರ ಕೃಷಿ ಕುರಿತು ಬೆಂಗಳೂರು ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ ಎಚ್ ತಿಮ್ಮಾರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದ್ದೀರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಸಂಜೆ 5:30 ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ಧತೆ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್ ಹಾಗೂ ಕೃಷಿ ಉಪನಿರ್ದೇಶಕರಾದ ಎಂ ಗಾಯತ್ರಿ ಅವರು. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ರಸವಾರ್ತೆ, 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 7:02 ಎಫ್ಎಂ ರೇನ್ಬೋ ಸಹಯೋಗದಲ್ಲಿ ಕಾರ್ಯಕ್ರಮ